सर ब्रश कौन से टूथपेस्ट से करना चाहिए? हियर इट इज सेंसोडेंट के। बिजनेस ओनर हो या होम मेकर, एम्प्लॉय हो या स्टूडेंट, इस टूथपेस्ट के बिना ब्रशिंग करना मतलब दांतों के साथ एक्सीडेंट। आज से ही अपने सेंसिटिव दांतों का दोस्त बनाओ सेंसोडेंट के। टूथपेस्ट फॉर सेंसिटिव टीथ, फ्री फ्रॉम इल इफेक्ट्स ऑफ SLS एंड पैराबेंस। अब टूथ का करंट गॉन तो लाइफ का करंट ऑन। सेंसोडेंट के ट्राई करके देखो। अरे मित्र रे, स्वल्प गमनविट्टु केळि, निमगू मेसेज बर्ता इरबहुदु। ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು? ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು. ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಾರಾಯಣ್ ಮೊಗೇರ್ ಅವರೊಂದಿಗೆ ಸಂದರ್ಶನ. ವಿಷಯ ಲಾಭದಾಯಕ ಮೀನುಗಾರಿಕೆಯಲ್ಲಿ ತಂತ್ರಜ್ಞಾನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ. ಆತ್ಮೀಯ ಕೇಳುಗರೆ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನಮ್ಮ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ಆಕರ್ಷಣೆ ಮಾಡ್ತಾ ಇರುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ರೈತ ಬಾಂಧವರಿಗೆ ನೆರವಾಗುವ ನಿಟ್ಟಿನೊಳಗೆ ಒಂದು ಕೃಷಿ ತಾಂತ್ರಿಕತೆಯನ್ನು ನಮ್ಮ ರೈತ ಬಾಂಧವರು ಅರ್ಥ ಮಾಡಿಕೊಂಡು ಲಾಭದಾಯಕ ಕೃಷಿಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಅಭೂತಪೂರ್ವ ಜನಮನ್ನಣೆಯನ್ನು ಪಡೆದದ, ಸಾಕಷ್ಟು ರೈತ ಬಾಂಧವರಿಗೆ ಒಂದು ಮಾರ್ಗದರ್ಶಿಯಾಗಿ ರೂಪುಗೊಂಡದ. ಇವತ್ತು ನಮ್ಮ ರೈತ ಬಾಂಧವರಿಗೆ 2-3 ಸವಾಲುಗಳಿದೆ. ಒಂದು, ಉತ್ತಮವಾದ ಆಹಾರ ತಯಾರಿಕೆ. ಕಲಬೆರಕೆಯ ಕಾಲ ಆಗಿರುವುದರಿಂದ ಮಣ್ಣಿನ ನಿರ್ವಹಣೆ ಅದು ಬಹಳ ಕಷ್ಟದಾಯಕವಾಗ್ಯದ. ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆದ ನಂತರ ಭೂಮಿಯ ಫಲವತ್ತತೆ 50% ಕಡಿಮೆ ಆಗಿಬಿಟ್ಟಿದೆ. ಹೀಗಾಗಿ ಉತ್ತಮ ಬೆಳೆ ಬೆಳಿಬೇಕು ಅಂತೇಳಿ ಸಾಕಷ್ಟು ರೈತ ಬಾಂಧವರು ಹರಸಾಹಸ ಪಟ್ಟರು ಕೂಡ ನಿರೀಕ್ಷಿಸಿದ ಮಟ್ಟಿಗೆ ಫಲವನ್ನು ಕೊಡ್ತಾ ಇಲ್ಲ. ಅದು ಚಿಂತೆಗೆ ಕಾರಣ ಆಗಿದೆ. ಉತ್ತಮವಾಗಿ ನಾವು ಬೆಳೆ ಬೆಳಿಬೇಕು ಅಂದರೆ ಮಣ್ಣಿನ ಹದ ಮಾಡುವಂಥದ್ದು, ಬೀಜೋಪಚಾರ ಮಾಡುವಂಥದ್ದು, ಹಾಗೆಯೇ ಕೀಟ ಮತ್ತು ರೋಗ ನಿರ್ವಹಣೆ ಮಾಡುವಂಥದ್ದು ಆದಷ್ಟು ಸಾವಯವ ರೀತಿಯಿಂದ ನಡೆದರೆ, ರಾಸಾಯನಿಕಗಳ ಉಪಯೋಗ ಕಡಿಮೆ ಆದರೆ ಉತ್ತಮವಾದ ಗುಣಮಟ್ಟದ ಆಹಾರ ಧಾನ್ಯಗಳನ್ನು ನಾವು ಬೆಳಿಬೋದು. ಅದು ಆಗಬೇಕು ಅಂತಂದರೆ ನಮ್ಮ ರೈತ ಬಾಂಧವರು ಕೃಷಿ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಬೇಕು, ಸಾವಯವ ರೀತಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಒಂದು ಪೀಠಿಕೆಯೊಂದಿಗೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ನಾರಾಯಣ್ ಮುಗೇರವರಿದ್ದಾರೆ. ಡಾಕ್ಟರ್ ನಾರಾಯಣ್ ಮುಗೇರವರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನದ ವಿಭಾಗದ ಪ್ರಾಧ್ಯಾಪಕರು. ಬಹಳ ವಿಸ್ತೃತವಾದ ಅನುಭವ ಅವರಿಗಿದೆ. ಜೈವಿಕ ತಂತ್ರಜ್ಞಾನದೊಳಗೆ ಯಾವ ರೀತಿ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡ್ಬೋದು, ಇವತ್ತು ನಮ್ಮ ಡಾಕ್ಟರ್ ನಾರಾಯಣ್ ಮುಗೇರ್ ಅವರು ಮೀನುಗಾರಿಕೆ ಕುರಿತಂತೆ ತಾಂತ್ರಿಕತೆ ಏನಿದೆ ಅಲ್ಲ, ಹೇಗೆ ಅತ್ಯುತ್ತಮ ಮೀನುಗಾರಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋರಿದ್ದಾರೆ. ನಮ್ಮ ಮೀನುಗಾರಿಕೆನೇ ವಿಶೇಷವಾಗಿ ನಾನು ಮಾಡ್ತೀನಿ ಅಂತ ಮುಂದುವರೋರಿಗೆ ಕೂಡ ಈಗ ಡಾಕ್ಟರ್ ಮುಗೇರವರು ಹೇಳುವಂಥ ಮಾತುಗಳು ಮಾರ್ಗದರ್ಶಿ ಆಗ್ತವೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ನಾರಾಯಣ್ ಮುಗೇರವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಪ್ರೊಫೆಸರ್ ನಾರಾಯಣ್ ಮುಗೇರವರೇ. ನಮಸ್ಕಾರ ಸರ್. ಡಾಕ್ಟರ್ ಮುಗೇರವರೇ, ಆರಂಭದೊಳಗೆ ತಾಂತ್ರಿಕ ಗುಣಮಟ್ಟದ ಮಾಹಿತಿ ಏನಿದೆಯಲ್ಲ, ಇವತ್ತು ನಾವೇನು ಹೇಳ್ತೀವಿ, ಎಷ್ಟೇ ನೀವು ಸಾಕ್ಷರಾದರೂ ಪರವಾಗಿಲ್ಲ, ಕೃಷಿ ಸಾಕ್ಷರ ಆಗೋದು ಭಾಳ ಮುಖ್ಯ ಅಂತೇಳಿ. ಆ ನಿಟ್ಟಿನೊಳಗೆ ತಾಂತ್ರಿಕತೆ ತಿಳ್ಕೊಂಡು ಕೃಷಿ ಮಾಡೋದು ಎಷ್ಟು ಉತ್ತಮ ಅನ್ನೋದನ್ನು ಒಂದೆರಡು ಮಾತುಗಳು ನಮ್ಮ ರೈತ ಬಾಂಧವರು ಹೇಳ್ಬೋದಾ? ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆ ಬಹಳ ಮುಖ್ಯವಾಗಿ ಪರಿಣಮಿಸ್ತಾ ಆ ಕೃಷಿಯಲ್ಲಿ. ತಾಂತ್ರಿಕತೆ ಅಂದರೆ ಕೆಲವು ಈಗ ಸರ್ ನಮ್ಮ ವಿಜ್ಞಾನಿಗಳು ಕೆಲವು ಸಲಹೆಗಳನ್ನು ಕೊಡ್ತಾರೆ, ಅವರು ಸಂಶೋಧನೆ ಮೂಲಕ ಕಂಡಿಡಿದಂಥ ಸೌಲಭ್ಯಗಳು ಕೊಡ್ತಾರೆ, ಅದನ್ನು ರೈತ ಬಾಂಧವರು ಅಳವಡಿಸಿಕೊಂಡು ಹೆಚ್ಚಿನ ಫಲವತ್ತತೆಯನ್ನು ಪಡೆಯೋದು, ಇಳುವರಿಯನ್ನು ಪಡೆಯೋದು ಬಹಳ ಮುಖ್ಯವಾಗಿದೆ. ಯಾವುದೇ ಕಾರಣಕ್ಕೆ ಇದನ್ನು ತಾಸ್ತಾಳ ಮಾಡಬಾರ್ದು. ಡೇ ಬೈ ಡೇ ದಿನ ಬರ್ತಾ ನಮ್ಮ ಹೊಲಗಳು ಕಡಿಮೆ ಆಗ್ತಾ ಇದೆ, ನಮಗೆ ಬೇಕಾದ ಆಹಾರದ ಕೊರತೆ ಆಗ್ತಾ ಇದೆ. ಅಂದರೆ ನಮಗೆ ಸಿಗುವಂಥ ಕಡಿಮೆ ಜಾಗದಲ್ಲಿ ನಾವು ಹೆಚ್ಚಿನ ಫಲವತ್ತತೆಯನ್ನು ಪಡಬೇಕಿದ್ರೆ ನಮ್ಮ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಳ್ಳೋದ್ರಿಂದ ನಾವು ಹೆಚ್ಚಿನ ಫಲವನ್ನು ಪಡೆಯೋದು ಬಹಳ ಮುಖ್ಯವಾದದ್ದು. ಆದ್ದರಿಂದ ರೈತ ಬಾಂಧವರು ಎಲ್ಲರೂ ತಾಂತ್ರಿಕತೆಯ ಬಗ್ಗೆ ಒಲವು ತೋರಿಸಬೇಕಾಗಿದೆ. ಡಾಕ್ಟರ್ ನಾರಾಯಣ್ ಮುಗೇರವರೇ, ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ವಾಣಿಜ್ಯ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಸಾಕಷ್ಟು ಖರ್ಚು ಮಾಡಿರ್ತಾರೆ, ರಸಗೊಬ್ಬರ ಔಷಧ ಅಂತೇಳಿ ಬೀಜಕ್ಕೂ ಕೂಡ ಸಾಕಷ್ಟು ಖರ್ಚು ಮಾಡ್ತಾರೆ. ಕೊನೆಗೆ ಪರಿಸ್ಥಿತಿ ಅಂದರೆ ಬೀಜ ಹಾಕಿದ ಸೇದ್ ಬರೋದಿಲ್ಲ, ಅಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಆಮೇಲೆ ಇನ್ನೂ ಕೆಲವೊಬ್ಬರು ರೈತ ಬಾಂಧವರು ಡಬಲ್ ಇನ್ಕಮ್ ಮಾಡಬೇಕು ಅಂತಾರೆ, ಅದು ಆಗ್ತಾ ಇಲ್ಲ. ಇವತ್ತು ಮಣ್ಣಿನ ಗುಣಮಟ್ಟ ಸವಾಲುಗಳಿದೆ, ಮಣ್ಣಿನ ಸವಾಲುಗಳಿದೆ. ಈಗ ಸಾಕಷ್ಟು ಜನ ಮುಂದೆ ಬರ್ತಾ ಇರೋ ಸಮಗ್ರ ಕೃಷಿ ಪದ್ಧತಿ ಏನಿದೆಯಲ್ಲ, ಅದು ನಮ್ಮ ಭೂಮಿಯ ರಕ್ಷಣೆಗೆ ಕೂಡ ಬಹಳ ಸಹಾಯಕವಾಗಿದೆ. ಈ ಹೈನುಗಾರಿಕೆಯನ್ನು ಮಾಡುವಂಥದ್ದು, ಕೋಳಿ ಸಾಕಣೆ ಮಾಡುವಂಥದ್ದು, ಮೀನುಗಾರಿಕೆ ಮಾಡುವಂಥದ್ದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೀನುಗಾರಿಕೆ ಬಗ್ಗೆ ಒಲವು ಬಹಳ ಕಡಿಮೆ, ಆದರೂ ಕೂಡ ಕೆಲವೊಬ್ಬರು ವಿಶೇಷವಾಗಿ ಅದನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಇವತ್ತು ಕೃಷಿ ಹೊಂಡದ ಮುಖಾಂತರ ಆ ಮೀನುಗಾರಿಕೆಯನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡರೆ ಲಾಭ ಮಾಡಿಕೊಂಡವರು ಇದ್ದಾರೆ. ಯಾಕಂದರೆ ಮೀನು ತುಂಬ ಉತ್ತಮವಾದ ಆಹಾರ ಕೂಡ ಹೌದು, ಅದರಿಂದ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಸಾಕಷ್ಟು ಜನರಲ್ಲಿ ಒಂದು ಮಾಹಿತಿ ಅದ. ಮತ್ತು ಆರೋಗ್ಯ ಇವತ್ತು ಸವಾಲಾಗ್ತಿರುವಂಥ ಇಂದಿನ ಸ್ಥಿತಿಯೊಳಗೆ ಮೀನಿನ ಊಟ ಬಹಳ ಒಳ್ಳೆಯದು ಅಂಥೇಳಿ ಸಿದ್ಧವಾಗಿರೋದ್ರಿಂದ ಅಲ್ಲಿರುವಂಥ ಸಾಲ್ಮನ್ ಒಮೇಗಾ 3 ಇರೋದ್ರಿಂದ ನಮಗೆ ಫ್ಯಾಟಿ ಆಸಿಡ್ ಅದು ಹೃದಯದ ತೊಂದರೆಯನ್ನು ನಿವಾರಿಸಬಹುದು. ಹೀಗಾಗಿ ಮೀನು ಸಾಕಷ್ಟು ಉತ್ತೇಜನ ಮಾಡುವಂಥ ಒಂದು ಕೃಷಿ. ಯಾಕೆ ಇದು ಮೀನುಗಾರಿಕೆ ಹೆಚ್ಚಿನ ಲಾಭದಾಯಕ ಕೃಷಿ, ಈಗಿರೋ ಸವಾಲುಗಳನ್ನು ಮೆಟ್ಟಿ ನಿಡುವಂಥ ಒಂದು ಶಕ್ತಿ ಆ ಮೀನುಗಾರಿಕೆಗೆ ಇದೆ ಅನ್ನೋದನ್ನು ತಾವು ಹೇಗೆ ಪ್ರತಿಪಾದಿಸ್ತೀರಿ? ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಮೊದಲು ಮೀನುಗಾರಿಕೆ ಅಂದರೆ ಜನಗಳು ಅಥವಾ ರೈತರು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಆಗಿದ್ರು. ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆಯಲ್ಲಿ ಜನರು ಎಲ್ಲರೂ ಜನರಲ್ಲ, ಕೆಲವು ರೈತರು ಬಹಳ ಮುತುವರ್ಜಿ ತೋರಿಸು ಮೀನುಗಾರಿಕೆಯನ್ನು ಮಾಡಿ ಅದರಿಂದ ತುಂಬ ಲಾಭ ಪಡೆಕೊಂಡಿದ್ದಾರೆ. ಮೀನುಗಾರಿಕೆ ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಮೀನು ಒಂದು ಉತ್ತಮವಾದ ಆಹಾರ ಅಂತ ನೀವು ಹೇಳಿದ್ರಿಗೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವನ್ ಡಾಕ್ಟರ್ ಹತ್ರ ಹೋದರೂ ಅದನ್ನೇ ಹೇಳ್ತಾರೆ, ಮೀನು ಬಹಳ ಮುಖ್ಯವಾದ ಬಿಕಾಸ್ ಅದರಲ್ಲಿರುವಂಥ ಪ್ರೋಟೀನ್ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲಿರುವ ಫ್ಯಾಟಿ ಆಸಿಡ್ ಅಂತ ಕೊಬ್ಬಿನ ಅಂಶ ಹೃದಯ ರೋಗಗಳಿಗೆ ಬಹಳ ಉತ್ತಮವಾದದ್ದು, ಅಥವಾ ಇನ್ನೂ ಕೆಲವು ಹೇಳಬೇಕಿದ್ದರೆ ಬಾಣಂತಿಯರಿಗೆ ಕೆಲವು ಮೀನುಗಳು ಬಹಳ ಅತ್ಯುತ್ತಮವಾದದ್ದು. ಆದ್ದರಿಂದ ಮೀನು ಆಹಾರ ಒಂದು ಉತ್ತಮವಾದದ್ದು. ಮೀನು ಸಾಕಾಣಿಕೆ ಬೇಕಾದ ಮುಖ್ಯ ಸಂಪನ್ಮೂಲ ಅಂದರೆ ನೀರು. ಮುಖ್ಯ ಸಂಪನ್ಮೂಲ ನೀರು ಬೇಕಾಗತ್ತೆ. ಎಲ್ಲಿ ನೀರು ಇರ್ತದೆ ಅಲ್ಲಿ ಮೀನನ್ನು ನಾವು ಸಹಜವಾಗಿ ಯಾವುದೇ ತೊಂದರೆ ಇಲ್ಲದೆ ಮೀನನ್ನು ಬೆಳೆಸಬಹುದು. ಮೀನು ಬೆಳೆಸುವುದರಿಂದ ಹೆಚ್ಚಿನ ಲಾಭ ಪಡಿಬಹುದು. ಯಾಕೆಂದರೆ ಒಂದು ಹೆಕ್ಟರ್ ಜಾಗದಲ್ಲಿ 10,000 ಮರಿ ಬಿಟ್ಟರೆ ಇದು ಸಾಮಾನ್ಯ ಮೀನು ಸಾಕಾಣಿಕೆ ಒಂದು ಪದ್ಧತಿಯಿಂದ. ಮೀನು ಸಾಕಾಣಿಕೆಯಲ್ಲಿ ಬೇರೆ ಬೇರೆ ಪದ್ಧತಿಗಳು, ಒಂದು ಸಾಮಾನ್ಯ ಪದ್ಧತಿ ಮೀನು ಸಾಕಾಣಿಕೆ ಪದ್ಧತಿ, ಇನ್ನೊಂದು ಅತಿ ತೀವ್ರ ಮೀನು ಸಾಕಾಣಿಕೆ ಪದ್ಧತಿ. ಈ ಸಾಮಾನ್ಯ ಮೀನು ಸಾಕಾಣಿಕೆ ಪದ್ಧತಿ ಅಂದರೆ ಒಂದು ಹೆಕ್ಟರ್ ಜಾಗಕ್ಕೆ ನೀರು ಇರೋ ಪ್ರದೇಶದಲ್ಲಿ 10,000 ಮರಿ ಬಿಟ್ಟರೆ ಸಾಮಾನ್ಯವಾಗಿ ಈ ಮೀನು 8 ತಿಂಗಳಿಂದ 10 ತಿಂಗಳವರೆಗೆ 1 ಕೆಜಿಯಿಂದ 1.5 ಕೆಜಿ ತನಕ ಬೆಳೆಯುತ್ತದೆ. ಈಗ 10,000 ಮರಿ ಬಿಡುವುದರಿಂದ ಕೆಲವು ಸಂದರ್ಭದಲ್ಲಿ ಏನಾಗುತ್ತದೆ, ಕೆಲವು ಸತ್ತೋಗುವ ಇದಿರ್ತದೆ, ಮಾರ್ಟಾಲಿಟಿ ಅಂತ ಹೇಳ್ತಾರೆ. ಅದು ಒಂದು 10% ಹೋದ್ರೂ 10-20% 80% ಶೇಕಡವರೆಗೂ ನಮಗೆ ಲಾಭ ಇದ್ದ ಮೀನಿನ ಒಳಗೆ ಸಿಗುತ್ತೆ. ಮೀನಿಗೆ 1 ಕೆಜಿ ಅಂತ ಹೇಳಿದ್ರೆ 8 ಟನ್ಸ್ 8 ಟನ್ ಮೀನು ಸಿಗುತ್ತೆ ಒಂದು ಹೆಕ್ಟರಲ್ಲಿ. ಇವತ್ತು ಮಾರ್ಕೆಟಲ್ಲಿ ಒಂದೇ ಮೀನಿಗೆ ಒಂದು ಕೆಜಿಗೆ 250-300 ರೂಪಾಯಿ ಇದೆ. ಅಥವಾ ಈ ಮೀನು ಬೆಳೆಸಿದವರು ಮೀಡಿಯೇಟರ್ ಅದ ಮಧ್ಯವರ್ತಿಗೆ ಸೇಲ್ ಮಾಡಿದರೆ ಅಟ್ಲೀಸ್ಟ್ 100-125 ರೂಪಾಯಿ ನಿಮಗೆ ಕೊಡ್ತಾರೆ ಒಂದು ಕೆಜಿಗೆ. ಆದ್ದರಿಂದ 8 ಟನ್ ಮೀನಿಗೆ ಎಷ್ಟಾಯಿತು ಒಂದು ವರ್ಷಕ್ಕೆ? ಅದರ ಆಲ್ಮೋಸ್ಟ್ ನಿಮ್ಮ 10-12 ಲಕ್ಷ ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಇದು ಸಾಮಾನ್ಯ ಮೀನು ಸಾಕಾಣಿಕೆ ಪದ್ಧತಿಯಿಂದ. ಇದು ನಾವು ಅತಿ ತೀವ್ರತೆ ಮೀನು ಸಾಕಾಣಿಕೆ ಅಥವಾ ಅತಿ ತೀವ್ರ ಮೀನು ಸಾಕಾಣಿಕೆ ಅಂದರೆ ಈಗ ನಾವು 10 ನಾನು ಹೇಳಿದ್ದು ಸಾಮಾನ್ಯ ಪದ್ಧತಿ ಮೀನು ಪದ್ಧತಿಯ 10,000 ಮರಿ ಬಿಡಬೇಕು ಅಂತ ಹೇಳ್ತೇವೆ. ಒಂದೇ ಜಾತಳಿ ಮೀನಲ್ಲ, ಬೇರೆ ಬೇರೆ ತಳಿ ಮೀನು, ಅದಂದ್ರೆ ಮಿಶ್ರ ತಳಿ ಮೀನು ಅಂತ ಹೇಳ್ತೇವೆ ನಾವು. ಯಾಕೆ ಮಿಶ್ರ ತಳಿ ಮೀನು ಬಿಡ್ತೇವೆ ಅಂತ ಹೇಳಿದ್ರೆ ಈಗ ನೀರಿನಲ್ಲಿ 3 ಹಂತಗಳಾಗಿದೆ. ನಮ್ಮ ಒಂದು ವೈಜ್ಞಾನಿಕ ಪ್ರಕಾರವಾಗಿ ನಾವು ಮಾತಾಡ್ತಾ ಇರೋದು ನೀರಿನಲ್ಲಿ 3 ಹಂತಗಳಿದೆ. ಒಂದು ನೀರಿನ ಮೇಲ್ಗಡೆ ಸಿಗುವಂಥ ಆಹಾರದ ಪದ್ಧತಿ, ನೀರಿನ ಮಧ್ಯದಲ್ಲಿ ಸಿಗುವಂಥ ಆಹಾರ ಪದ್ಧತಿ, ಮತ್ತು ನೀರಿನ ತಳಭಾಗದಲ್ಲಿ ಇರುವಂಥ ಆಹಾರ ಪದ್ಧತಿ. ಈ ಮಿಶ್ರ ಮೀನು ಏನು ಮಾಡ್ತಾರೆ, ಬೇರೆ ಬೇರೆ ಜಾತಿ ತಳಿ ಮೀನುಗಳು ಬೇರೆ ಬೇರೆ ಹಂತದಲ್ಲಿ ಇರು ಸಿಗುವಂಥ ಆಹಾರವನ್ನು ತಿಂದು ಬದುಕ್ತಾರೆ. ಅಂದರೆ ಈ ಮಿಶ್ರ ಮೀನು ಬೀಳುತ್ತೆ ಅದಕ್ಕೆ ಇದು ಪೈಪೋಟಿ ಇರಲ್ಲ, ಒಂದಕ್ಕೊಂದು ಪೈಪೋಟಿ ಇಲ್ಲ, ಅದರಿಂದ ಮೀನು ಬಹಳ ಬೇಗವಾಗಿ ಬೆಳೀತದೆ. ಆದ್ದರಿಂದ ಇದು ಒಂದು ವರ್ಷಕ್ಕೆ ನಾವು 8-10 ತಿಂಗಳಲ್ಲಿ ನಾವು 1-1.5 ಕೆಜಿ, ನಾನು ಒಂದು ಕೆಜಿನೇ ಅಂತೇಳಿ ಅವರೇಜ್, 1 ಕೆಜಿ ಹಿಡಿದ್ರೆ ನಮಗೆ 1 ವರ್ಷಕ್ಕೆ ಸಾಮಾನ್ಯ ಮೀನು ಪದ್ಧತಿಯಲ್ಲಿ 10-12 ಲಕ್ಷ ರೂಪಾಯಿಯನ್ನು ಗಳಿಸಬಹುದು. ಇದು ಖರ್ಚಾಗುವ ವೆಚ್ಚ ಅಂದರೆ ಹಬ್ಬ ಬಂದರೆ 1-1.5 ಲಕ್ಷ ಅಷ್ಟೇ, ನಮಗೆ ನೇರವಾಗಿ 10 ಲಕ್ಷ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ಇದರಲ್ಲಿ. ಇದು ಸಾಮಾನ್ಯ ಮೀನು. ನಾರಾಯಣ ನಮಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡುತ್ತಾ ಇದ್ರೆ ಅಂದ್ರೆ ಮೀನು ಸಾಕಾಣಿಕೆ ಬಹಳ ಲಾಭದಾಯಕ, ಸರಿಯಾಗಿ ನಾವು ಸರಿಯಾಗಿ ಅದನ್ನು ಪಾಲನೆ ಮಾಡಿದ್ರೆ ತುಂಬಾ ಲಾಭದಾಯಕ. ವಿಶೇಷವಾಗಿ ನಮ್ಮ ಸಮಗ್ರ ಕೃಷಿ ಮಾಡುವಂತ ರೈತರಿಗೆ ಒಂದ್ ಕಾಲ ಇತ್ತು ಕೃಷಿ ಹೊಂಡಗಳನ್ನ ಸರ್ಕಾರದವರೇ ಮಾಡ್ಕೊಡ್ತಾರೆ. ಕೃಷಿ ಹೊಂಡದಲ್ಲಿ ಯಾವಾಗಲೂ ನೀರು ಇತ್ತಂದ್ರೆ ಭೂಮಿಗೆ ಕೂಡ ನೀರು ಉಣಬಡಿಸಲಿಕ್ಕೆ ಅನುಕೂಲ, ಆಮೇಲೆ ವಿಶೇಷವಾಗಿ ಮೀನಿಗೆ ಕೂಡ ಯಾವಾಗಲೂ ನೀರು ಬೇಕು, ಫ್ರೆಶ್ ನೀರು ಇತ್ತಂದ್ರೆ ಮತ್ತೆ ಅದಕ್ಕೆ ಆಹಾರವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಖಂಡಿತವಾಗಿ. ಈ ಸಮಗ್ರ ಕೃಷಿ ಪದ್ಧತಿಯೊಳಗ ಸೋಮನಹಳ್ಳಿ ಸಸಿ ಅಂತ ಒಬ್ಬ ರೈತ ನಮಗೆ ಬಹಳ ಆತ್ಮೀಯರು, ನಾವು ಸಂದರ್ಶನ ಮಾಡಿದಾಗ ಅವರು ಹೇಳ್ತಾ ಇದ್ರು ಒಂದಕ್ಕೊಂದು ಈ ಸೈಕಲ್ ಅಂದ್ರೆ ಆತರ ಎಷ್ಟು ಚೆನ್ನಾಗಿರುತ್ತಂತೆ, ಮೀನಿಗೆ ಬೇಕಾದಂತ ಆಹಾರವನ್ನ ನಾವು ಹಾಕಿದಾಗ ಮೀನು ಭೂಮಿಗೆ ಬೇಕಾದ ಆಹಾರವನ್ನು ನೀಡುತ್ತದೆ, ಯಾಕಂದ್ರೆ ಅದು ನೀರನ್ನ ಅದು ಭೂಮಿಗೆ ವಾಪಸ್ ಬಿಟ್ಟಾಗ ವಿಸರ್ಜನೆ ಅಂತ ಮೀನಿನ ತ್ಯಾಜ್ಯ ಏನದಲ್ಲ ಅದು ನಮ್ಮ ಭೂಮಿಗೆ ಅದು ಒಳ್ಳೆಯ ಆಹಾರ ಒಂದು ಗೊಬ್ಬರವಾಗಿ ಮಾರ್ಪಡ್ತದೆ. ಅದು ಅಂದ್ರೆ ಒಂದಕ್ಕೊಂದು ಪೂರಕವಾಗಿರೋದ್ರಿಂದ ಅದು ಮೀನು ಸಾಕಾಣಿಕೆ ಬಹಳ ಒಳ್ಳೇದು ಅಂತ ಹೇಳ್ತಾ ಇದ್ರು. ಆಮೇಲೆ ಎಷ್ಟು ಚೆನ್ನಾಗಿರೋ ಮೀನು ಸಿಕ್ಕಾಗ ಆ ಕೃಷಿ ಹೊಂಡಕ್ಕೆ ಬಂದು ತಗೊಂಡೋಗ್ತಾರೆ ಮೀನು, ಅಷ್ಟು ಅಲ್ಲೇ ತೂಕ ಮಾಡಿ ತೂಕ ಮಾಡಿ ತಾಜಾ ಒಂದು ಮೀನು ಸಿಗ್ತಾ ಅಂದ್ರೆ ನಮ್ಮ ಅವ್ರಿಗೆ 2 ಲಾಭ ಅಂದ್ರೆ ಮಾರುವವರಿಗೂ ಲಾಭ ಇದೆ, ಮಾರುವವರಿಗೆ ಲಾಭ ಇದೆ, ಕೊಡೋರಿಗೂ ಕೂಡ ಅನುಕೂಲ ಆಗ್ತದೆ. ಮಧ್ಯವರ್ತಿ ಕೊಟ್ರೆ ಅದು ಮಧ್ಯವರ್ತಿ ಮಾತ್ರ ಲಾಭ ಜಾಸ್ತಿ ಸಿಗುತ್ತೆ. ಹೌದ್ ಹೌದು. ಈಗ ನೀವು ಹೇಳಿದ್ರಿ ಮೀನುಗಾರಿಕೆ ಮಾಡ್ಬೇಕು ಅಂದ್ರೆ ಹೇಗೆ ನಮ್ಮ ಕೃಷಿ ಹೊಂಡವನ್ನು ತಯಾರು ಮಾಡ್ಕೊಳ್ಬೇಕು, ಮತ್ತು ಅದು ಅದರಲ್ಲಿ ಒಂದು ಶುಚಿತ್ವ ಬೇಕಾಗ್ತದೆ, ಮೀನುಗಳ ಆರೋಗ್ಯವನ್ನು ಕೂಡ ನಾವು ಅನುಲಕ್ಷಿಸಬೇಕಾಗ್ತದೆ. ಯಾಕಂದ್ರೆ ಯಾವಾಗಲೂ ಮನೆ ಅದು ಆ ಕೊಳ ಅನ್ನೋದು ಮೀನಿನ ಮನೆ, ಆ ಮನೆ ಚೆನ್ನಾಗಿರೋದನ್ನು ನೋಡ್ಕೊಳ್ಬೇಕಾಗ್ತದೆ. ಹಂಗೆ ಆರಂಭದೊಳಗೆ ಹೇಗೆ ಮೀನು ಸಾಕಾಣೆ ಮಾಡಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಯಾವ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತಾರೆ ಅಂದ್ರೆ ಹೂಡಿಕೆಯನ್ನು ಮಾಡಬೇಕು ಅಂತ ತಾವು ಹೇಳ್ತೀರಿ, ಮತ್ತೆ ಯಾರ ಸಹಾಯವನ್ನು ತೆಗೆದುಕೊಳ್ಬೇಕು ಅಂತ ತಾವು ಹೇಳ್ತೀರಿ. ಮೀನು ಹೊಂಡವನ್ನು ತಯಾರಿಸಬೇಕಿದ್ರೆ ನೀರಿನ ಅವಶ್ಯಕತೆ, ನೀರಿನ ಅನುಕೂಲತೆ ಎಲ್ಲಿದೆ ಆ ಒಂದು ಇಳಿಜಾರು ಪ್ರದೇಶದಲ್ಲಿ ನಾವು ಅದನ್ನು ನೀರಿನ ಸೈಟನ್ನು ಒಂದು ಜಾಗವನ್ನು ನೋಡಿಕೊಂಡು ಕಡಿಮೆ ಅಂದರೆ 2-3 ಮೀಟರ್ ಆಳದಲ್ಲಿ ನಾವು ಹೊಂಡದ ತೆಗಿಬೇಕು. ಮೀನು ಸಾಕುವಾಗ ನೀರು ಹೊರಗಡೆ ಹೋಗೋದನ್ನು ಬಂದ್ ಮಾಡಬೇಕು. ಮೀನು ಸಾಕಿದ ನಂತರ, ಹಿಡಿದ ನಂತರ, ಮೀನು ಒಂದು ಇಳುವರಿ ಹಾರ್ವೆಸ್ಟ್ ಮಾಡಿದ ನಂತರ ಆ ನೀರು ಹೊರಗಡೆ ಹಾಕಬೇಕಿದ್ರೆ ಒಂದು ಸ್ಲೂಯಿಸ್ ಗೇಟ್ ಅಂತ ಅಂದರೆ ಹೊರಗಡೆ ಹೋಗುವಂಥ ಒಂದು ನೀರಿನ ವ್ಯವಸ್ಥೆ ಇರಬೇಕು. ಆ ನೀರು ಡೈರೆಕ್ಟಾಗಿ ಏನಬೇಕು, ನೇರವಾಗಿ ಹೊಲಕ್ಕೆ ಹೋಗುವ ಒಂದು ವ್ಯವಸ್ಥೆ ಆಗಿರಬೇಕು. ಅದು ತುಂಬ ಫಲವತ್ತಾದ ನೀರು, ಅದು ನೀರು, ಮೀನು ಆದರೆ ಮಾಡೋದ್ರಿಂದ ಒಂದು ಹೆಚ್ಚಿನ ಲಾಭ ತಗೊಳ್ಳೋದು. ಇನ್ನೊಂದು ನೀವು ಹೇಳಿದಾಗೆ ಬಂಡವಾಳ ಅಂತ ಹೇಳಿದ್ರೆ ಇದು ಬಂಡವಾಳ ಜಾಸ್ತಿ ಬೇಡ, ಮೀನು ಸಾಕೊಳಿಕ್ಕೆ ಭಾಳ ಬಂಡವಾಳ ಬೇಕಂತಿಲ್ಲ. ಇವತ್ತು 1,000 ಮೀನು ಮರಿಗೆ ಒಂದು 500-600 ರೂಪಾಯಿ ಮೀನು 1,000 ಮರಿಗೆ, ಅದೇ ರೀತಿಯಾಗಿ 10,000 ಅಂದರೆ ಒಂದು 5,000 ರೂಪಾಯಿ 6,000 ರೂಪಾಯಿ ಮೀನು ಮರಿಗೆ ಹೆಚ್ಚಾಗುತ್ತೆ. ಮೀನು ಮರಿ ಬಿಡೋಕ್ಕಿಂತ ಮೊದಲು ನಾವು ಕೊಳದಲ್ಲಿ ನೀರನ್ನು ತುಂಬಿಸ್ಕೊಳ್ಬೇಕು. ಕೊಳದಲ್ಲಿ ನೀರು ತುಂಬಿಸ್ಕೊಂಡ ನಂತರ ಕೊಳದ ನೀರಿನಲ್ಲಿ ನೀರಿನ ಒಂದು ಗುಣಮಟ್ಟವನ್ನು ನಾವು ಕಾಯ್ದುಕೊಳ್ಬೇಕು. ಆಮ್ಲಜನಕ, ಇನ್ನೊಂದು ಸಾರಜನಕ, ಇನ್ನೊಂದು ಅಮೋನಿಯಾ, ಇದು 3 ಬಹಳ ಮುಖ್ಯವಾಗಿದ್ದು. ಅದ್ರ ಜೊತೆಗೆ ಉಪ್ಪಿನಂಶನೂ ಜಾಸ್ತಿ ಇರಬಾರ್ದು. ಸ್ವಲ್ಪ ಪ್ರಮಾಣದ ಉಪ್ಪಿನಂಶ ಇದ್ರೆ ಅಂತ ಅಂದಾಗ ಜಾಸ್ತಿ ಬೋರ್ ವಾಟರ್ ಹಾಕಿದ್ರೆ ಉಪ್ಪಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಮೀನ ಬೆಳವಣಿಗೆ ಕಡಿಮೆ ಆಗುತ್ತೆ. ಬೋರ್ ನೀರಲ್ಲಿ ಮೀನು ಬೆಳೆಸು ಬೇಡ ಅಂದಾಗ, ಯಾಕೆಂದ್ರೆ ಅದು ಬೆಳವಣಿಗೆ ಕಡಿಮೆ ಕುಂಠಿತವಾಗುತ್ತೆ ಉಪ್ಪಿನ ಅಂಶದಿಂದ. ಅದರಿಂದ ಅದರ ಉಪ್ಪಿನ ಅಂಶ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಒಳ್ಳೆಯದು. ಈ ರೀತಿಯಾಗಿ ನಾವು ನೀರಿನ ಗುಣಧರ್ಮವನ್ನು ಒಂದು ಹಂತದಲ್ಲಿ ಸರಿಯಾಗಿ ನೋಡಿಕೊಂಡು ಅದರಲ್ಲಿ ಆಹಾರ ಉತ್ಪನ್ನ ಇದೆಯೋ, ಈಗ ಮೀನು ಬಿಟ್ಟ ನಂತರ ಮೀನಿಗೆ ತಿನ್ಲಿಕ್ಕೆ ಆಹಾರ ಬೇಕು. ನಾವು ಕೃತಕವಾದ ಆಹಾರ ಒಂದು ಬೇರೆ, ಬಟ್ ನೈಸರ್ಗಿಕವಾದ ಸಿಗುವಂತಹ ಆಹಾರ ನೀರಿನಲ್ಲಿ ಸಿಗುತ್ತೆ. ಅದು ಯಾವುದು? ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಜೀವಿಗಳು ಬೆಳೀತದೆ. ಹೇಗೆ ಬೆಳೀತದೆ ನೀರು? ನಾವು ನೀರು ತುಂಬಿಸಿದಾಗ, ಸಗಣಿ ಹಾಕಿದಾಗ, ಸಗಣಿ ಮತ್ತು ಸೂರ್ಯನ ಕಿರಣ ಈ ನೀರಿನಲ್ಲಿ ಬಿದ್ದಾಗ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಒಂದು ಕ್ರಿಯೇಷನ್ ಆಗುತ್ತೆ. ಅಲ್ಲಿಂದ ಅದು ಸೂಕ್ಷ್ಮ ಜೀವಿಗಳು ಮತ್ತು ಪ್ರಾಣಿ ಮತ್ತು ಸಸ್ಯಜೀವಿಗಳು ಉತ್ಪನ್ನ ಆಗುತ್ತೆ. ಆ ಒಂದು ಜೀವಿಗಳನ್ನು ತಿಂದು ಮೀನು ಬದುಕ್ತಾ ಇದೆ. ನಾನು ಹೇಳಿದ ಮೂರು ಹಂತದಲ್ಲಿ ಇರ್ತದಂತೆ. ಅದೇ ಮೀನು ಜೀವಿಗಳು ಬೇರೆ ಬೇರೆ ಜೀವಿ ಸೂಕ್ಷ್ಮ ಜೀವಿಗಳಿದೆ, ಅದು ಬೇರೆ ಬೇರೆ ಒಂದು ಹಂತದಲ್ಲಿ ಬದುಕ್ತಾ ಇರ್ತದೆ ನೀರಿನಲ್ಲಿ. ಅದಕ್ಕೆ ನಾವು ಮಿಶ್ರ ಮೀನನ್ನು ಆಯ್ಕೆ ಮಾಡಬೇಕು. ಬೇರೆ ಬೇರೆ ತಳಿ ಮೀನು ಆಗಿತ್ತು ಮಾಡದ ಆ ಒಂದು ತಕ್ಕಂತೆ ಅದು ತಿಂದ್ಕೊಂಡು ಬದುಕ್ತಾ ಇರ್ತದೆ. ಯಾವುದೇ ಒಂದು ಪೈಪೋಟಿ ಇರಲ್ಲ ಅಲ್ಲಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ನೀರಿನ ಗುಣಮಟ್ಟವನ್ನು ಎರಡು ತಿಂಗಳು ಒಂದ್ಸಲ, ಮೂರು ತಿಂಗಳು ಒಂದ್ಸಲ ನಾವು ಚೆಕ್ ಮಾಡ್ತಾ ಇದ್ರು ಒಳ್ಳೆಯದು. ಮಾಡದೇ ಇದ್ರೆ ನಾವು ಸಗಣಿ ಮತ್ತು ಸುಣ್ಣವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕತಕ್ಕಂಥ. ಈ ಸುಣ್ಣ ಹಾಕೋದ್ರಿಂದ ಆಮ್ಲಜನಕದ ಪ್ರಮಾಣ ಮತ್ತು ಪಿ ಎಚ್ ಸಾರಜನಕ ಅಂತ ಹೇಳ್ತೇವಲ್ಲ, ಅದರ ಒಂದು ಪ್ರಮಾಣವನ್ನು ನಾವು ನಿಯಂತ್ರಣ ಮಾಡ್ಬೋದು, ನಿಯಂತ್ರಣದಲ್ಲಿರ್ಬೋದು. ಇದು ಎಂಟು ತಿಂಗಳಿಂದ ಹತ್ತು ತಿಂಗಳ ಎತ್ತರ ಮಾಡಿದ್ರೆ ಆ ಮೀನು ಮರಿ, ಒಂದು ನಾವು ಬಿಟ್ಟಂಥ ಮೀನು ಮರಿ ಅದು ಒಂದರಿಂದ ಒಂದೂವರೆ ಕೆ ಜಿ ತನಕ ಬೆಳೀತದೆ. ಎವರೇಜ್ ಅಂತ ಹೇಳಿದ್ರೆ ಒಂದು ಕೆ ಜಿ ಅಂತೂ ಮಿನಿಮಮ್ ಅಂತೂ ಬೆಳೆದೇ ಬೆಳೀತದೆ. ಈ ರೀತಿಯಾಗಿ ಬೆಳೆಸೋದ್ರಿಂದ ರೈತರು ಹೆಚ್ಚಿನ ಲಾಭವನ್ನು ಪಡಿಬೇಕು. ಇದಕ್ಕೆ ಭಾಳ ಹೆಚ್ಚಿನ ಅಂತ ಬೇಡ, ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಅಥವಾ ಇನ್ನೂ ಜಾಸ್ತಿ ಲಾಭ ಪಡಿಬೇಕಂತ ಹೇಳಿದ್ರೆ ಅದಕ್ಕೆ ಕೃತಕ ಆಹಾರವನ್ನು ಸ್ವಲ್ಪ ಹಾಕಬೇಕಾಗತ್ತೆ. ನಮ್ಮ ಮನೆಯಲ್ಲೇ ಸಿಗುವಂಥ ಕೃತಕ ಆಹಾರ ಹಾಕ್ಬೋದು, ಹತ್ತಿ ಹಿಂಡಿ ಮತ್ತು ಅಕ್ಕಿ ತೌಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ಇದು ಅಲ್ಲದೆ ಇದ್ರೆ ಮಾರ್ಕೆಟಲ್ಲಿ ನಮಗೆ ಮೀನಿನ ಆಹಾರ ಸಿಗುತ್ತೆ, ಅದನ್ನು ಹಾಕೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಜಾಸ್ತಿ ವೆಚ್ಚ ಜಾಸ್ತಿ ಆಗುತ್ತೆ. ಅದಕ್ಕಿಂತ ನಮ್ಮಲ್ಲೇ ಮನೆಯಲ್ಲೇ ಸಿಗುವಂಥ ಒಂದು ಅಕ್ಕಿ ತೌಡು ಮತ್ತು ಇದು ಹಿಂಡಿಗಳನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿದರೆ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ, ನಾವು ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ಬೋದು. ಡಾಕ್ಟರ್ ನಾರಾಯಣ ಮುಗೇರವರೇ, ನಾವು ಕೃಷಿ ಹೊಂಡವನ್ನು ಅಥವಾ ಈ ಮೀನಿನ ಹೊಂಡವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಮೀನಿನ ಆರೋಗ್ಯ ಕೂಡ ಭಾಳ ಅನುಭವಿಸಬೇಕು. ಬೇರೆ ಬೇರೆ ಹಂತಗಳಲ್ಲಿ ಬೆಳೆಯುವಂಥ ಮೀನುಗಳು ಆರೋಗ್ಯ ಚೆನ್ನಾಗಿರಬೇಕು, ಮತ್ತು ಆಮೇಲೆ ಅವುಗಳಿಗೆ ಏನಾದರೂ ರೋಗ ಬಂದಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ, ಏನೋ ತೊಂದರೆ ಆಗಿದೆ ಅಂತೇಳಿ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಮೀನಿನ ಆರೋಗ್ಯವನ್ನು ಅನುಲಕ್ಷಿಸಿ ಹೇಗೆ ನಮ್ಮ ರೈತ ಬಾಂಧವ ಔಷಧವನ್ನು ನೀಡುವಂಥ ಕೆಲಸ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದಾಗಲೇ ಉತ್ತಮವಾದ ಇಳುವರಿ ಬರಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಮೀನಿಗೆ ರೋಗ ಬರುವುದು ಕಡಿಮೆ, ನಾನು ಹೇಳಿದ ಸಾಮಾನ್ಯ ಮೀನು ಪದ್ಧತಿ ಮೀನಿಗೆ ರೋಗ ಬರುವುದು ಕಡಿಮೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಮೀನು ಬದುಕಲಿಕ್ಕೆ ಜಾಗ ಒಂದು ಸ್ಕ್ವೇರ್ ಮೀಟರ್ ಏರಿಯಾ ಸಾಕಾಗತ್ತೆ ಒಂದು ಮೀನು ಮರಿಕ್ಲಿಕ್ಕೆ. ಆ ಒಂದು ಮೀನು ಬದುಕಲಿಕ್ಕೆ ನಿಜ ಒಂದು ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಮೀನಿಗೆ ಬೇಕಾದಂತಹ ಆಹಾರ ಆಮ್ಲಜನಕ ಮತ್ತು ಜಾಗ ತುಂಬಾ ಅನುಕೂಲವಾಗಿರ್ತದೆ. ಈ ರೀತಿಯಾಗುವುದರಿಂದ ಅದಕ್ಕೆ ರೋಗಗಳು ಬರುವ ಲಕ್ಷಣ ಕಡಿಮೆ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ರೋಗ ಬಂದರೂ ಅದಕ್ಕೂ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗಬಹುದು, ಅಥವಾ ಅಮೋನಿಯಾ ಜಾಸ್ತಿ ಆಗಿರ್ಬೋದು ಕೊಳದಲ್ಲಿ, ಅಥವಾ ಇನ್ಯಾವುದೋ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಫಂಗಲ್ಲು ಅಥವಾ ಇನ್ಫೆಕ್ಷನ್ ಆಗ್ಬೋದು. ಅದನ್ನು ನಾವು ಸಾಮಾನ್ಯ ಮೆಡಿಸಿನ್ ಅನ್ನು ಕೊಟ್ಟು ನಾವು ಅದನ್ನು ಕಡಿಮೆ ಮಾಡಬಹುದು, ಕಡಿಮೆ ಮಾಡಿ ನಾವು ಮೀನನ್ನು, ಇದೇನು ದೊಡ್ಡ ವಿಷಯ ಅಲ್ಲ, ಬಹಳ ಇದು ಮಿನಿಮಮ್. ಈಗ ನೋಡ್ರಿ ನಮ್ಮ ದೊಡ್ಡ ದೊಡ್ಡ ರೈತ ಬಾಂಧವರು ಇರ್ತಾರೆ, ಈಗ ತೀವ್ರಗತಿಯೊಳಗೆ ಅತಿ ತೀವ್ರಗತಿಯೊಳಗೆ ಮೀನು ಸಾಕಣೆ ಮಾಡಿ ಹೆಚ್ಚು ಲಾಭ ಪಡಿಬೇಕು ಅಂತೇಳಿ ಆಸೆ ಪಡ್ತಾರೆ. ಸಂದರ್ಭದಲ್ಲಿ ಮೀನುಗಳಿಗೆ ರೋಗಗಳು ಜಾಸ್ತಿ ಬರ್ತದೆ. ನಾನು ಹೇಳಿದೆ ಇವತ್ತು ಒಂದು ಸ್ಕ್ವೇರ್ ಮೀಟರ್ ಒಂದು ಹೆಕ್ಟರ್ ಜಾಗರಿಗೆ 10,000 ಮರಿ ಬಿಡಬೇಕು ಅಂತ ಹೇಳಿದೆ, ಅದು ಸಾಮಾನ್ಯ ಮೀನು ಪದ್ಧತಿ. ಇನ್ನೊಂದು ಬಂದ್ರೆ ತೀವ್ರಗತಿಯಿಂದ ತೀವ್ರ ಆಗುತ್ತೆ, ಅದನ್ನು ನಾವು 10,000 25,000 ಮರಿ ಬಿಡ್ತೇವೆ 10,000 ಮಲ್ಲಿಗೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ಕ್ವೇರ್ ಮೀಟರ್ಗೆ ನಾವು 3-4 ಮರಿ ಮೀನು ಬಿಡ್ತೇವೆ. ಆ ಒಂದು ಸ್ಕ್ವೇರ್ ಮೀಟರ್ ಏರಿಯಲ್ಲಿ ಒಂದು ಮೀನಿಗೆ ಸಿಗುವಂತ ನೈಸರ್ಗಿಕ ಆಹಾರ ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ, ಮತ್ತು ಜಾಗ ಸಾಕಾಗುತ್ತೆ. ಆದ್ರೆ ಅದನ್ನೇ 4 ಮೀನು ಶೇರ್ ಮಾಡ್ಬೇಕಂದ್ರೆ ಮೀನಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತು ಮೀನುಗಳಿಗೆ ಅದು ರೋಗ ತಲುಗುತ್ತೆ, ಆಮ್ಲಜನಕದ ಕೊರತೆ, ಅಮೋನಿಯಾ ಜಾಸ್ತಿ ಆಗುತ್ತೆ, ಮತ್ತು ಇನ್ನು ಪಿ ಎಚ್ ಕಡಿಮೆ ಆಗುತ್ತೆ, ಘರ್ಷಣೆ ಬರ್ತದೆ, ಒಂದಕ್ಕೊಂದು ತಿಕ್ಕಾಟ ಬೀಳ್ತದೆ, ಆಹಾರ ಶಾರ್ಟೇಜ್ ಆಗುತ್ತೆ. ಇಂದ ಆಗೋದ್ರಿಂದ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅದರ ಇಮ್ಯುನಿಟಿ ಅಂತ ಏನಾದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡ್ತದೆ, ಅವಾಗ ಅದು ರೋಗಕ್ಕೆ ತುತ್ತಾಗುತ್ತೆ. ಇದು ಬಹಳ ಮುಖ್ಯವಾಗಿರೋದು. ಆದರೆ ಇಂಥ ಸಂದರ್ಭದಲ್ಲಿ ನಾವು ತೀವ್ರಗತಿ ಮಾಡೋದ್ರಿಂದ ಅದಕ್ಕೆ ಮೆಡಿಕೇಶನ್ ಅಂತ ಇರ್ತದೆ. ನಾವು ಮೆಡಿಕೇಶನ್ ಇಂದ ಹೇಳಿದ್ರೆ ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ನಾವು ಸೊಲ್ಯೂಷನ್ ಕೊಡಬೇಕು, ಮತ್ತೆ ಅಥವಾ ಕೆಲವು ಟೈಮ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಇನ್ನು ಕೆಲವು ಟೈಮ್ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಅಂತ ಆಂಟಿಬಯೋಟಿಕ್ ಕೊಡಬೇಕಿದ್ರೆ ಆಹಾರದ ಮೂಲಕ ಕೊಡಬೇಕಾಗತ್ತೆ. ಅಂದ್ರೆ ಆಹಾರ ಮಾಡುವಾಗೆ ನಾವು ಆಂಟಿಬಯೋಟಿಕ್ ಅನ್ನು ಸೇರಿಸಿ ಕೊಡಬೇಕಾಗತ್ತೆ. ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆಹಾರ. ಮತ್ತು ನೀರಿನ ಒಂದು ಗುಣಮಟ್ಟವನ್ನು ಪ್ರತಿ ಒಂದು ದಿನದಲ್ಲೂ ನಾವು ನೋಡ್ಕೊಳ್ತಾ ಇರಬೇಕು. ಅದರ ಮಟ್ಟ ಆಮ್ಲಜನಕ ಕೊರತೆ ಆಗಬಾರ್ದು, ಅಮೋನಿಯಾ ಜಾಸ್ತಿ ಆಗಬಾರ್ದು, ಮತ್ತು ಪಿ ಎಚ್ ಕಡಿಮೆ ಆಗ್ಬೋದು ಜಾಸ್ತಿ ಆಗಬಾರ್ದು. ಇದೆಲ್ಲ ಮಾಡಬೇಕಿದ್ರೆ ನಾವು ಕೊಳದಲ್ಲಿರುವ ನೀರನ್ನು ಬದಲಾಯಿಸ್ತಾ ಇರಬೇಕು. ಪ್ರತಿ ಒಂದು ವಾರಕ್ಕೆ ಅಥವಾ 2-3 ದಿವಸಕ್ಕೆ ಒಂದು 10-20% ಅಷ್ಟು ನೀರನ್ನು ತಳಭಾಗದಿಂದ ತೆಗಿಬೇಕು. ಯಾಕೆ ತಳಭಾಗದಿಂದ ತೆಗಿಬೇಕೆಂದರೆ, ಈಗ ನಾವು ಆಹಾರ ಹಾಕ್ತೇವೆ, ಈ ಮೀನು ಎಲ್ಲ ಆಹಾರವನ್ನು ತಿಂದು ಖಾಲಿ ಮಾಡಲ್ಲ, ಕೆಲವು ವೇಸ್ಟೇಜ್ ಆಹಾರ ಇರ್ತದೆ, ಅದು ನೀರಿನಲ್ಲಿ ತಳಭಾಗದ ಕೂತಳೆ ತಳಮ ಕೂತಳೆ ಅಮೋನಿಯಾ ಕ್ರಿಯೇಟ್ ಆಗುತ್ತೆ. ಅಮೋನಿಯಾ ಕ್ರಿಯೇಟ್ ಆದಾಗ ಮೀನು ಆ ಕೊಳದಲ್ಲಿ ನೀರು ವಿಷಕಾರಿಯಾಗುತ್ತೆ, ಈ ವಿಷಕಾರಿಯಿಂದ ಮೀನು ಸಾಯ್ತದೆ ಮತ್ತು ಮೀನಿಗೆ ರೋಗಗಳು ಬರ್ತದೆ. ಈ ರೀತಿಯಾಗಿ ಮಾಡೋದನ್ನು ನಾವು ಮೀನಿನ ಒಂದು ಆರೋಗ್ಯವನ್ನು ಸರಿಯಾಗಿ ಆಯ್ಕೊಳ್ಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ನಾವು ಅದನ್ನು ಹೆಚ್ಚಿನಾಗಿ ಲಾಭ ಪಡಿಬಹುದು. ಮತ್ತು ಆಗಾಗ ನಾವು ಮೀನನ್ನು ತೆಗೆದು ಸ್ಯಾಂಪಲ್ ತೆಗೆದು ನೋಡ್ತಾ ಇರಬೇಕು, ಒಂದು 15 ದಿವಸಕ್ಕೆ ಅಥವಾ ಒಂದು ವಾರಕ್ಕೆ ಮೀನು ಹೆಲ್ದಿ ಇದೆಯೋ, ಇದು ಆರೋಗ್ಯ ಚೆನ್ನಾಗಿದೆಯಲ್ಲ ಅಂತ. ಅದ ರೀತಿ ಮಾಡೋದ್ರಿಂದ ನಾವು ಹೆಚ್ಚಿನ ಲಾಭವನ್ನು ಪಡಿಬಹುದು ಮೀನು. ಡಾಕ್ಟರ್ ನಾರಾಯಣ್ ಮುಗೇರ್ ಅವರೇ, ಈಗ ನಮ್ಮ ರೈತ ಬಾಂಧವ ಕೃಷಿ ಚಟುವಟಿಕೆ ಜೊತೆಗೆ ಮೀನು ಸಾಕಣೆ ಮಾಡ್ತಿರ್ತಾರೆ. ಈ ಮೀನು ಸಾಕಣೆ ಮಾಡುವಂತ ರೈತ ಬಾಂಧವರು ಯಾವ್ಯಾವ ಬೆಳೆಗಳನ್ನು ಬೆಳೆದ್ರೆ ಅನುಕೂಲ, ಅದು ಮೀನಿಗೂ ಕೂಡ ಆಹಾರವಾಗುವಂಥದ್ದು, ಮತ್ತು ವಾಪಸ್ಸು ಮೀನಿನ ಒಂದು ತ್ಯಾಜ್ಯ ಕೂಡ ಆ ಒಂದು ಭೂಮಿಗೆ ಒಂದು ಪೌಷ್ಟಿಕಾಂಶವನ್ನು ಒದಗಿಸುವಂಥದ್ದು, ಹೀಗೆ ಪೂರಕವಾಗಿ ವ್ಯವಸಾಯ ಮಾಡಬೇಕು ಅಂತಂದರೆ ಹೇಗೆ? ಮೀನು ಸಾಕಣೆಯೂ ಯಶಸ್ವಿಯಾಗಬೇಕು, ವ್ಯವಸಾಯನೂ ಪೂರಕವಾಗಿರ್ಬೇಕು ಅಂದರೆ ಹೇಗೆ ಒಂದು ನಿರ್ವಹಣೆಯನ್ನು ನಮ್ಮ ರೈತ ಬಾಂಧವ ಈ ಕೃಷಿ ತಾಂತ್ರಿಕತೆಯನ್ನು ಹೇಗೆ ಕಲಿಬೇಕು? ಸಮಗ್ರ ಮೀನು ಸಾಕಾಣಿಕೆ ಪದ್ಧತಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ, ಸಾಮಾನ್ಯವಾಗಿ ಸಮಗ್ರ ಕವತಿ ಪದ್ಧತಿ ಹೆಚ್ಚು ಲಾಭದಾಯಕವಾಗುತ್ತಿರುತ್ತೆ. ಈಗ ಮೀನಿಗೆ ಏನು ಬೇಕು? ಗೊಬ್ಬರ ಬೇಕು, ಸಗಣಿ ಬೇಕು. ಸಗಣಿ ಇರದಿದ್ದರಿಂದ ಅದಕ್ಕೆ ಮೀನು ನೀರಿನಲ್ಲಿ ಮೀನಿನ ಆಹಾರ ಉತ್ಪನ್ನ ಆಗುತ್ತೆ. ಆ ನೀರನ್ನು ಮೀನಿನ ಅದರಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಎಲ್ಲ ಇರ್ತವೆ ನೀರಿನಲ್ಲಿ, ಅಂಥ ನೀರನ್ನು ನಾವು ಹೊಲಗಳೇ ಹಾಕಿದರೆ ಅಥವಾ ಬೆಳೆಗಳೇ ಹಾಕಿದರೆ ಬೆಳೆಯಲ್ಲಿ ಬೆಳೆ ಇನ್ನೂ ಹೆಚ್ಚಿನ ಬೆಳೆಯನ್ನು ಪಡಿಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಹೈನುಗಾರಿಕೆ ಅದಕ್ಕೆ ಪೂರಕವಾಗಿರ್ತದೆ, ಇನ್ನೊಂದು ಕೋಳಿ ಸಾಕಾಣಿಕೆ, ಈ ಮತ್ತು ಅದರ ಕೆರೆಯ ಪಕ್ಕ ದಡದಲ್ಲಿ ನಾವು ಬೇರೆ ಬೇರೆ ಹಾರ್ಟಿಕಲ್ಚರ್ ಸಸ್ಯಗಳನ್ನು ನೆಡುವುದರಿಂದ ಅದಕ್ಕೂ ಲಾಭದಾಯಕವಾಗಿ ನಾವು ತಗೊಳ್ಬೋದು. ಯಾಕೆಂದರೆ ಅದೇ ನೀರನ್ನು ನಾವು ಹಾರ್ಟಿಕಲ್ಚರ್ಗೆ ತೋಟಗಾರಿಕೆಯನ್ನು ಉಪಯೋಗಿಸ್ಬೋದು ಹಾರ್ಟಿಕಲ್ಚರ್ಗೆ. ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಲಾಭ, ಎಲ್ಲ ಬೆಳೆಗಳು ಹೆಚ್ಚಿನ ಲಾಭ. ಈಗ ನಾವು ಹೈನುಗಾರಿಕೆ ಮಾಡೋದ್ರಿಂದ ಆ ನೀರನ್ನು ಹೈನುಗಾರಿಕೆಯಲ್ಲಿ ಉಪಯೋಗಿಸಿದಂಥ ತ್ಯಾಜ್ಯವನ್ನು ನಾವು ನೀರಿನ ಕೊಳಕ್ಕೆ ಬಿಡ್ತೇವೆ, ಮೀನಿನ ಕೊಳಕ್ಕೆ ಬಿಡ್ತೇವೆ, ಅದು ಮೀನಿಗೆ ಆಹಾರವಾಗ್ತದೆ, ಉತ್ಪನ್ನ ಆಗುತ್ತೆ. ಅದೇ ರೀತಿ ಪೌಲ್ಟ್ರಿ ಮಾಡೋದ್ರಿಂದ ಆ ಪೌಲ್ಟ್ರಿ ಏನಿದೆಯಲ್ಲ ಕೌಡ್ ಹಂಗೆ ಪಿಕಲ್ಡ್ ಹಂಗೆ ಇದು ಅದರದ್ದು ಇದು ಹಕ್ಕಿಗಳದು ಮೀನಿಗೆ ಮೀನಿನ ಕೊಳದಲ್ಲಿ ಆಹಾರ ಉತ್ಪನ್ನ ಮಾಡಲಿಕ್ಕೆ ಬಹಳ ಮುಖ್ಯವಾಗುತ್ತೆ. ಇಂಥ ನೀರುಗಳನ್ನು ನಾವು ಹೊಲಕ್ಕೆ ಹಾಕೋದ್ರಿಂದ ಹೆಚ್ಚಿನ ಫಲ ಎಲ್ಲ ಕ್ರಾಪ್ಗಳನ್ನು ನಾವು ಬಳಸ್ಬೋದು. ಎಲ್ಲ ಯಾವುದೇ ಕ್ರಾಪ್ ಇದಕ್ಕಿಂತ ಆ ಕ್ರಾಪ್ ಈ ಕ್ರಾಪ್ ಎಂದ ಹೆಚ್ಚಿನ ಮಣ್ಣು ಕಮರ್ಷಿಯಲ್ ಕ್ರಾಪ್ ಆದರೂ ಒಳ್ಳೆಯದು. ಅಂದರೆ ಕಮರ್ಷಿಯಲ್ ಕ್ರಾಪ್ ಎಂದ್ರೆ ಇದು ಹಾರ್ಟಿಕಲ್ಚರ್ ಕ್ರಾಪ್ ಇರ್ತದೆ, ಅಂಥದ್ದಾದರೆ ಇನ್ನೂ ಲಾಭದಾಯಕವಾಗ್ತದೆ ಅಂತ ನಾನು ಹೇಳ್ತಾ ಇರೋದು. ನಾರಾಯಣ ಮುಗೇರವ್ರೆ ನೋಡ್ರಿ, ಇವತ್ತು ನಾವು ಹೈನುಗಾರಿಕೆ ಮಾಡುವಂತವ್ರು, ಆ ಸಗಣಿ ಅದು ನೈಜವಾದ ಸಗಣಿ ಇರ್ತದೆ, ನೀರನ್ನು ಅದು ಕೊಟ್ಟಿಗೆದಾಗ ಬಿಟ್ಟರೆ ಸೂರ್ಯನ ಕಿರಣದಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಾಗಿ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ತವೆ, ಸಾಕಷ್ಟು ಕೀಟಗಳು ಇರೋದ್ರಿಂದ ಮೀನಿಗೆ ಆಹಾರ ಆಗ್ತದೆ. ಹಾಗೇನೆ ಆ ಮೀನಿನ ಒಂದು ತ್ಯಾಜ್ಯ ಇರ್ತದೆ, ಅದನ್ನು ವಾಪಸ್ ನಾವು ಭೂಮಿಗೆ ಹಾಕಿದ್ರೆ ಅದು ಒಂದು ಪೌಷಕಾಂಶದಿಂದ ಸಸಾರಜನಕ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಎಲ್ಲ ಬೇಕಾದಂತಹ ಪೌಷಕಾಂಶ ಮತ್ತು ಸೂಕ್ಷ್ಮ ಜೀವಿಗಳು ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ. ತಾವು ಹೇಳ್ತಾ ಇದ್ರಲ್ಲ ಭೂಮಿಗೆ ಬೇಕಾದಂತಹ ಒಂದು ಪೌಷಕಾಂಶ ಸಿಗ್ತದೆ. ಇವತ್ತು ಭೂಮಿ ಫಲವತ್ತತೆ ಕಡಿಮೆ ಆಗಿದ ಕಾರಣ ಅಂದ್ರೆ ಸೂಕ್ಷ್ಮ ಜೀವಿಗಳು ಇಲ್ಲ, ಆಮೇಲೆ ಎರೆಹುಳು ಇಲ್ಲ, ಹೀಗಾಗಿ ಭೂಮಿ ಸಹಜವಾಗಿ ಆರೋಗ್ಯದಾಯಕವಾಗಿಲ್ಲ. ಈ ಮೀನುಗಾರಿಕೆ ಮಾಡೋದ್ರಿಂದ, ಹೈನುಗಾರಿಕೆಯಿಂದ ಮತ್ತೆ ಕೋಳಿ ಸಾಕಾಣಿಕೆಯಿಂದ ಒಂದು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು, ನಾವು ಸ್ವಾವಲಂಬಿಯಾಗಿ ನಾವು ಜೀವನ ಮಾಡಲು ಅನುಕೂಲ ಆಗ್ತದೆ. ಅದಕ್ಕೆ ಯಾವಾಗಲೂ ಸಮಗ್ರ ಕೃಷಿ ಪದ್ಧತಿ ಬಹಳ ಉತ್ತಮವಾದದ್ದು, ಅದರೊಳಗೆ ಮೀನುಗಾರಿಕೆ ಇದ್ರೆ ಇನ್ನೂ ಉತ್ತಮ ಆಗಿರ್ತದೆ. ಮೀನುಗಾರಿಕೆಯಲ್ಲಿ ನಾವು ಯಾವುದೋ ಕೆಮಿಕಲ್ಸ್ ಅನ್ನು ಉಪಯೋಗಿಸಲ್ಲ, ಇಲ್ಲಿ ಯಾವುದೋ ಕೆಮಿಕಲ್ಸ್ ಮಾಡಲ್ಲ, ನ್ಯಾಚುರಲ್ ಆಗಿ ಬೆಳೆಸಬಹುದು. ನಾನು ಹೇಳಿದ ಪ್ರಕಾರ ಒಂದು ಸಾಮಾನ್ಯ ಮೀನುಗಾರಿಕೆ ಪದ್ಧತಿ ಯಾವ ಕೆಮಿಕಲ್ಸ್ ಅನ್ನು ಯಾವ ಒಂದು ರಾಸಾಯನಿಕ ವಸ್ತುವನ್ನು ನಾವು ಉಪಯೋಗಿಸೋದಿಲ್ಲ, ಆದ್ರಿಂದ ಇದು ನ್ಯಾಚುರಲ್ ಅಂದ್ರೆ ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು ಮೀನನ್ನು. ಈಗ ಮತ್ತೇನು ಹೊಸ ತಾಂತ್ರಿಕತೆ ಇದೆ? ಯಾಕಂದ್ರೆ ಮೀನುಗಾರಿಕೆ ಮಾಡುವ ಮೀನು ತಳಿಯನ್ನ ಆಯ್ಕೆ ಮಾಡ್ಬೇಕು ಅಂತಂದಾಗ ಮರಿಗಳು ಯಾವ ತರ ಮರಿಗಳನ್ನ ತಗೊಳ್ಬೇಕು, ಅವು ಎಲ್ಲಿ ಸಿಗ್ತಾವು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಲ್ಲ? ಈಗ ನಾವು ಬಹಳ ಬೇಗನೆ ಮೀನು ಬಳಸ್ಬೇಕಂತ ಹೇಳ್ರೆ ಇನ್ನೊಂದು ಸ್ಟಂಟೆಡ್ ಫಿಂಗರ್ಲಿಂಗ್ ಅಂತ. ಸ್ಟಂಟೆಡ್ ಫಿಂಗರ್ಲಿಂಗ್ ಅಂದ್ರೆ ಮೀನು ಮರಿ ಅಂತ. ಸ್ಟಂಟೆಡ್ ಫಿಂಗರ್ ಅಂದ್ರೆ ಒಂದು ವರ್ಷದಲ್ಲಿ ಸೇಲ್ ಆಗದೆ ಇದ್ರೆ ಮೀನು ಮರಿ, ಅದನ್ನೇನು ಮಾಡ್ತಾರೆ ಹಂಗೆ ಒಂದು ಕೊಳದಲ್ಲಿ ಇಟ್ಟು ಅದನ್ನ ಬೆಳೆಸ್ತಾ ಇರ್ತದೆ. ಅದಕ್ಕೇನು ಜಾಸ್ತಿ ಹಾರ ಹಾಕಲ್ಲ, ಬದುಕಲಿಕ್ಕೆ ಮಾತ್ರ ಹಾರ ಹಾಕ್ತಾರೆ. ಅದೊಂದು 6 ತಿಂಗಳು ಆದ ಕೂಡ ಅದೊಂದು ಇಷ್ಟಿಷ್ಟು ಮಾಡ್ತದೆ, ದೊಡ್ಡದಾಗಲ್ಲ, ಅದು ದೊಡ್ಡದಾಗಿ ಬಿಡಲ್ಲ, ನಾವು ದೊಡ್ಡದಾಗಿ ಬೆಳೆಸೋದಿಲ್ಲ, ಅದನ್ನು ಸ್ಟಂಟೆಡ್ ಅಂತ ಮಾಡ್ತೇವೆ. ಇಷ್ಟು ಮರಿ ಬರ್ತದೆ. ಅಂಥ ಮರಿಗಳನ್ನು ನಾವು ನಮ್ಮ ಮೀನು ಸಾಕಣೆ ಕೊಳದಲ್ಲಿ ಬಿಟ್ಟಿದ್ರೆ 8 ತಿಂಗಳ ಬದಲಿಗೆ 5-6 ತಿಂಗಳಲ್ಲಿ ನಮಗೆ 1 ಕೆಜಿ ಸಿಗುತ್ತದೆ. ಅಂಥ ಮೀನುಗಳು ಅದು ಆಹಾರ ಜಾಸ್ತಿ ಆಗಲಿಲ್ಲ, ಅದನ್ನು ಹೊರಗೆ ತಂದು ನೀವು ಒಂದು ದೊಡ್ಡ ಕೊಳದಲ್ಲಿ ಬಿಟ್ಟಾಗ ಅದಕ್ಕೆ ಸಕ್ಕ ಅಥವಾ ತುಂಬ ಆಹಾರ ಸಿಗುತ್ತೆ, ಭಾಳ ಬೇಗ ತಿಂದು ಬೇಗ ಬೆಳವಣಿಗೆ ಬರ್ತದೆ. ಅಂದರೆ 5-6 ತಿಂಗಳಲ್ಲಿ 1 ಕೆಜಿ ಬರ್ತದೆ. ಇದೊಂದು ಅಂದರೆ ಹೆಚ್ಚಿನ ಲಾಭ ಬೇಗ ಮೀನು ಬೆಳವಣಿಗೆ ಬೇಕಂದ್ರೆ ಇದೊಂದು ಮಾಡ್ಬೋದು. ಆದರೆ ಅದರ ಮೀನನ್ನ ಸ್ಟಂಟೆಡ್ ಮೀನು ಮರಿ ಇದೆಯಲ್ಲ ಅದು ತುಂಬಾ ಕಾಸ್ಟ್ಲಿ ಇದೆ. ಒಂದು ಮೀನು ಮರಿಗೆ 4-5 ರೂಪಾಯಿ ಇದೆ. ಓಕೆ, ಇನ್ನೊಂದು ಅಂದ್ರೆ ಸಾಮಾನ್ಯವಾಗಿ ಫಿಂಗರ್ಲಿಂಗ್ ಏನಾಗ್ತೇವೆ, ಫಿಂಗರ್ ಅಷ್ಟೇ ಉದ್ದರಿರುವಂಥದ್ದು ಸಿಗುತ್ತೆ ಎಲ್ಲ ನರ್ಸರಿಗಳಲ್ಲಿ, ಮೀನು ಮರಿ ಉತ್ಪಾದನಾ ಕೇಂದ್ರಗಳು ಸಿಗುತ್ತೆ. ಅದಂತಂದು ನಾವು ಬಿಡಬಹುದು, ಒಂದು ಹೆಕ್ಟೇರಿಗೆ 10,000 ಬಿಡಬಹುದು. ಇದು ಸಾಧಾರಣ ಮೀನು. ಇನ್ನು 25,000-50,000 ಅಲ್ಲಿ ಬಿಡ್ತದೆ. ಅದನ್ನು ನೀವು ಹೇಳಿ ತೀವ್ರ ಗತಿಯ ಮೀನು ಸಾಕಾಣಿಕೆ ಎಂದು ಹೇಳ್ತೇವೆ. ಸಾಮಾನ್ಯ ಮೀನು ಸಾಕಾಣಿಕೆಯಲ್ಲಿ ಇದು 10,000 ಮರಿ ಒಂದು ಹೆಕ್ಟರಿಗೆ ಬಿಡೋದ್ರಿಂದ ಉತ್ತಮವಾಗಿ ನಾವು ಯಾವುದೇ ಒಂದು ರಿಸ್ಕ್ ತಗೊಳ್ಳದೆ ನಾವು ಮೀನನ್ನು ಸಾಕೊಂಡು ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ಬೋದು. ಡಾಕ್ಟರ್ ನಾರಾಯಣ್ ಮುಗೇರವರು, ಈಗ ಬಯಲುಸೀಮೆಯಲ್ಲಿ ನಾವು ಈಗ ಮೀನುಗಾರಿಕೆ ಮಾಡಿದ್ರೆ ಅದು ಮಾರುಕಟ್ಟೆ ಸಿಗುತ್ತಾ, ಅದು ಲಾಭದಾಯಕ ಇದೆ? ಹೇಗೆ ಲಾಭದಾಯಕ? ನಿಜವಾಗ್ಲೂ ಲಾಭದಾಯಕ ಇದೆ. ನಮ್ಮ ಮಾರ್ಕೆಟಿಂಗ್ ಇಂದ ಹೇಳ್ರೆ, ಈಗ ಮಾರ್ಕೆಟಿಂಗ್ ಅಂದ್ರೆ ನಾವು ಸಪೋಸ್ ಈಗ ಯಾವ್ದೋ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ, ಹಳ್ಳಿ ಸುತ್ತಮುತ್ತ ಮೀನು ತಿನ್ನೋರು ಇದ್ದಾರೆ. ಈಗ ಒಂದು ನೀವು ಮೀನು ಒಂದು 8 ಆದ ನಂತರ 1 kg ಬಂದಿರುತ್ತೆ ಅಂತ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ಊರಲ್ಲಿ ಎಷ್ಟು ಡಿಮಾಂಡ್ ಇದೆ ಅಷ್ಟದೇ ನಾವು ಹಾರ್ವೆಸ್ಟ್ ಮಾಡಿ ಅವರಿಗೆ ಸೇಲ್ ಮಾಡೋದ್ರಿಂದ ಬೆಳೆದವ್ರಿಗೂ ಲಾಭ, ತಿನ್ನೋರ್ಗೂ ಲಾಭ ಇದೆ. ನೀವು ಮಾರ್ಕೆಟ್ಗೆ ಕೊಡ್ಬೇಕೆಂದ್ರೆ ಯಾರು ಮತ್ತೆ ಯಾರು ಮಧ್ಯವರ್ತಿ ಕೊಡ್ಬೇಕೆಂದ್ರೆ ಅವರು ಅಲ್ಲಿ ಮಾರ್ಕೆಟಲ್ಲಿ 300 ರೂಪಾಯಿಗೆ 250-300 ರೂಪಾಯಿ ಬರುತ್ತೆ, ಇಲ್ಲಿ 80 ರೂಪಾಯಿ 75-80 ರೂಪಾಯಿ 100 ರೂಪಾಯಿ ತಗೊಳ್ತಾರೆ. ಅದೇ ಮೀನನ್ನು ನೀವು ತಿನ್ನೋರು ಕೊಟ್ಟರೆ ಸುತ್ತಮುತ್ತ ಕೊಟ್ಟರೆ 150-150 ರೂಪಾಯಿ ಮಾಡಿದ್ರು ನೀವು ಅವ್ರು ತಗೊಂಡು ಹೋಗ್ತಾರೆ, ಅವ್ರಿಗೂ ಲಾಭ ಬೆಳೆದವ್ರಿಗೂ ಲಾಭ ಆಗುತ್ತೆ. ಇದು ಒಂದು. ಇನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕಮರ್ಷಿಯಲ್ ಆಗಿ ಮೀನು ಮಕ್ಕಳು ಬೆಳೆಸಿದಾಗ ಈಗ ಪ್ರೊಸೆಸಿಂಗ್ ಪ್ಲಾಂಟ್ ಎಲ್ಲ ಇರ್ತದೆ ಕೋಲ್ಡ್ ಚೈನ್ ಎಂದು ಹೇಳ್ತೇವೆ, ಅದನ್ನು ಅಲ್ಲಿಗೆ ನಾವು ಲಿಂಕ್ ಇಟ್ಕೊಳ್ಬೋದು. ಅಥವಾ ಇನ್ನೊಂದು, ಈಗ ಸಿಟಿಗಳಲ್ಲಿ ದೊಡ್ಡ ದೊಡ್ಡ 5-star ಹೋಟೆಲ್ ಎಲ್ಲ ಇರ್ತದೆ, ಅವರು ಲಿಂಕ್ ಇಟ್ಕೊಂಡು ಅವ್ರಿಗೆ ಬೇಕಾದ ಡಿಮಾಂಡ್ ಮೇಲೆ ನಾವು ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಕಮ್ಮಿ ಮಾಡಿದ್ರೆ ಇನ್ನೂ ಲಾಭ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಮಾರ್ಕೆಟ್ ಮಾಡ್ಬೋದು. ಮಾರ್ಕೆಟಿಗೆ ಏನು ಸಮಸ್ಯೆ ಇಲ್ಲ ನನ್ನ ಪ್ರಕಾರ. ಮೌಲ್ಯವರ್ಧಿತ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಅಲ್ಲಿ ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಮಾರುಕಟ್ಟೆ ಒಂದು ಚಮತ್ಕಾರವನ್ನು ಕೂಡ ನಾವು ಕಲಿಬೇಕು. ಯಾಕಂದ್ರೆ ಅದು ಒಂದು ಕಲೆ, ಆ ಒಂದು ಚಮತ್ಕಾರಕ ಕಲೆಯನ್ನು ನಾವು ಕಲಿತಾಗ ಲಾಭ ಇನ್ನೊಬ್ಬರಿಗೆ ಆಗೋ ಬದ್ದೆ ನಿಮಗೆ ಆಗ್ತದೆ. ನೀವು ಡಬಲಿಂಗ್ ದಮ್ ಇನ್ಕಮ್ ಅಂತ ಹೇಳಿ ಹೆಚ್ಚು ನಾವು ಇಳುವರಿ ಪಡಿಬೇಕು ಅಂತಂದ್ರೆ, ಹೆಚ್ಚು ಲಾಭದಾಯಕ ಆಗ್ಬೇಕು ಅಂದ್ರೆ ಈ ಒಂದು ಮಾರುಕಟ್ಟೆ ಕಲೆಯನ್ನು ಕೂಡ ಕರೆತ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ನಾರಾಯಣ್ ಮುಗೇರವ್ರೆ. ಇಲ್ಲಿ ತನಕ ಏನು ಈ ಮೀನುಗಾರಿಕೆ ಹೇಗೆ ಲಾಭದಾಯಕವಾಗಿದೆ ಮತ್ತು ಆರೋಗ್ಯದಾಯಕವಾಗಿದೆ, ನಮ್ಮ ಮನುಷ್ಯನ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುವಂಥದ್ದು, ಹೃದಯದ ಒಂದು ರೋಗವನ್ನು ತಡೆಯುವಂಥ ನಿಟ್ಟಿನೊಳಗೆ ಸಹಕಾರಿ ಆಗ್ತದೆ. ಅಮೈನೋ ಆಸಿಡ್ಸ್ ಇರ್ಬೋದು, ಫ್ಯಾಟಿ ಆಸಿಡ್ಸ್ ಇರ್ಬೋದು, ಆಮೇಲೆ ಒಮೆಗಾ ಇರ್ಬೋದು, ಇವೆಲ್ಲ ನೋಡಿದ್ರೆ ಆರೋಗ್ಯಕ್ಕೆ ಸಹಕಾರಿ. ಇವತ್ತು ಹೃದಯ ರೋಗ ತೊಂದರೆಯಿಂದ ಬಳಲುತ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಮೀನು ತಿನ್ನೋರಿಗೆ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆತಂದ್ರೆ, ಮೀನುಗಳನ್ನು ಸಿಗ್ಲಿಕ್ಕೆ ಸಾಧ್ಯ ಆತಂದ್ರೆ ಅವ್ರ ಆರೋಗ್ಯ ಕೂಡ ಚಲೋ ಆಗ್ತದೆ. ಆಮೇಲೆ ಆ ಮೆದುಳನ್ನು ಕೂಡ ಒಂದು ಉತ್ತಮವಾದ ಪರ್ಸನ್ ಆಕ್ಟಿವ್ ಆಗ್ತದೆ. ಹೌದು, ಇದು ಮೀನುಗಾರಿಕೆ ಒಂದು ಉತ್ತಮ ಆರೋಗ್ಯವನ್ನು ನಿರ್ವಹಿಸಲಿಕ್ಕೂ ಕೂಡ ಸಹಕಾರಿ ಆಗುತ್ತೆ. ಹಾಗೇನೆ ಭೂಮಿಯ ಆರೋಗ್ಯವನ್ನು ಕೂಡ, ಅಲ್ಲಿ ಒಂದು ಪೋಷಕಾಂಶ ಇರುವಂತಹ ಮಣ್ಣನ್ನು ನಾವು ತಯಾರು ಮಾಡ್ಬೋದು. ಮೀನುಗಾರಿಕೆ ಮಾಡಿದಾಗ ಅಲ್ಲಿ ಇರುವಂಥ ತ್ಯಾಜ್ಯವನ್ನು ಉಪಯೋಗ ಮಾಡಿ, ಅದು ಭಾಳ ಮುಖ್ಯ. ಹೈನುಗಾರಿಕೆ ಮತ್ತು ಈ ಕೋಳಿ ಸಾಕಾಣಿಕೆ ಮತ್ತು ನಮ್ಮದು ಕೃಷಿ ಚಟುವಟಿಕೆಗಳು ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ, ಮೀನುಗಾರಿಕೆ ಕೂಡ ಸಹಕಾರಿ, ಮೀನುಗಾರಿಕೆ ಇವೆಲ್ಲವೂ ಸಹಕಾರಿ. ಹಾಗಿರೋದ್ರಿಂದ ರೈತ ಬಾಂಧವರು ಈ ಸಮಗ್ರ ಕೃಷಿ ಪದ್ಧತಿಯ ಒಳಗೆ ಈ ಮೀನುಗಾರಿಕೆಯನ್ನು ಕೂಡ ಅಳವಡಿಸಿಕೊಳ್ಬಹುದು, ಮೀನುಗಾರಿಕೆನೂ ಒಂದು ಉದ್ಯಮವಾಗಿ ಉದ್ಯಮ ಮಾಡ್ಬೋದು. ಈಗ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಇನ್ನೊಂದು ಮುತ್ತು ಕೃಷಿ ಬಗ್ಗೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಎರಡೇ ಮುತ್ತು ಕೃಷಿ ಬಗ್ಗೆ ಯಾರೋ ರೈತರು ಮುತ್ತು ಕೃಷಿಯನ್ನು ಆಸಕ್ತಿ ಇದ್ದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವ್ರಿಗೆ ಡೀಟೇಲ್ಸ್ ಆಗಿ ಹೇಳ್ತೇವೆ ಮತ್ತು ಟ್ರೈನಿಂಗು ಕೊಡ್ತೇವೆ. ನಾವು ಇನ್ನು ಮೋಸ್ಟ್ಲಿ ಫೆಬ್ರವರಿಯಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೇವೆ. ಈಗೆಲ್ಲ ನಾವು ರೆಡಿ ಮಾಡಿದ್ದೇವೆ, ಮುತ್ತುಕನ್ನು ಬೆಳೆಸಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ. ಮೋಸ್ಟ್ಲಿ ಈ ಮಂತ್ 15 ನಾವು ಅದನ್ನು ಇದು ಮಾಡ್ತೇವೆ. ಬಟ್ ನಂತರ ಯಾರು ಇಂಟ್ರೆಸ್ಟ್ ಇದ್ದವರಿಗೆ ಟ್ರೈನಿಂಗು ಕೊಡಲಿಕ್ಕೆ ನಾವು ಏನದು ಮುತ್ತುಕ ಅಂದರೆ ಪರ್ಲ್ ಕಲ್ಚರ್ ಗೊತ್ತಿಲ್ಲ ಅದಕ್ಕೆ ಮುತ್ತುಗಳನ್ನು ಬೆಳೆಸ್ಬೋದು ಎಸ್ ನಾವು ಮಾಡ್ತಾ ಇದ್ದೇವೆ. ತುಂಬ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಈಗ ಇಂಡಿಯಾದಲ್ಲಿ ಸ್ವಲ್ಪ ಅವೇರ್ನೆಸ್ ಬಂದಿದೆ ಪರ್ಲ್ ಕಲ್ಚರ್ ಬಗ್ಗೆ. ಎಲ್ಲ ಕಡೆ ಮಾಡ್ತಾ ಪರ್ಲ್ ಅಂತೂ ಮಾಡೇ ಮಾಡ್ತಾರೆ, ನಾವು ಮಾಡ್ತೇವೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಬಹಳ ಸಂತೋಷ. ಮುತ್ತು ಕೂಡ ಬಹಳ ದುಬಾರಿಯಾದ, ಅದು ಸಾಕಷ್ಟು ಲಾಭದಾಯಕವಾಗಿರುವಂತಹದ್ದು. ಯಾರೇ ಬಯತ ಬಂದವರು ಆಸಕ್ತಿ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ನಂಬರ್ ನಿಮಗೆ ಕೊಡ್ತೇವೆ. ಇರಲಿ, ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳಿ. ಓಕೆ, ನನ್ನ ಕಾಂಟ್ಯಾಕ್ಟ್ ನಂಬರ್, ನಮ್ಮ ಮೊಬೈಲ್ ನಂಬರ್ 9485990906 9485990906. ಯಾರೇ ಆಸಕ್ತಿ ಇದ್ರು ನಾನು ಕಾಂಟ್ಯಾಕ್ಟ್ ಮಾಡಬಹುದು ಯಾವುದೇ ಸಂದರ್ಭದಲ್ಲಿ. ನೋ ಅವರಿಗೆ ನಾನು ಮುತ್ತು ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತೆ ಟ್ರೈನಿಂಗ್ ಯಾವಾಗಿದೆ ಅಂತ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೇವೆ. ಬಹಳ ಸಂತೋಷ ಡಾಕ್ಟರ್ ನಾರಾಯಣ್ ಮುಗೇರವರು. ಇಲ್ಲಿ ತನಕ ಮೀನುಗಾರಿಕೆ ಹೇಗೆ ಲಾಭದಾಯಕವಾಗಿದೆ, ಹೇಗೆ ಆರೋಗ್ಯದಾಯಕವಾಗಿದೆ ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಒಂದು ಈ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ರೈತ ಬಾಂಧವರು ಪರ್ಯಾಯವಾಗಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಅವರ ಒಂದು ಆರ್ಥಿಕ ಸಮಸ್ಯೆಗಳು ಖಂಡಿತವಾಗಿ ದೂರ ಆಗ್ತವೆ ಮತ್ತು ಲಾಭದಾಯಕವಾಗಿ ಅವರು ಒಂದು ಯಶಸ್ವಿ ಜೀವನದತ್ತ ಮುನ್ನಡೆಯಬಹುದು ಅಂತ ಹಾರೈಸ್ತಾ

ಕಲಿತರೆ ಜ್ಞಾನ ಬೆಳೆಸುವ ಶಕ್ತಿ ಬರುವುದಣ್ಣ. ಓದು ಕಲಿತರೆ ಜ್ಞಾನ ಬೆಳೆಸುವ ಶಕ್ತಿ ಬರುವುದಣ್ಣ. ಮನಸ್ಸಿಗೆ ದಾರಿ ತೋರಿಸುವುದಣ್ಣ. ಮನಸ್ಸಿಗೆ ದಾರಿ ತೋರಿಸುವುದಣ್ಣ. ಜೀವಕ್ಕೆ ಬೆಳಕು ತರುವುದಣ್ಣ. ಜೀವಕ್ಕೆ ಬೆಳಕು ತರುವುದಣ್ಣ. ಜೀವಕ್ಕೆ ಬೆಳಕು ತರುವುದಣ್ಣ. ಸಾಕ್ಷರತೆಯ ಗೀತೆಯೊಂದನ್ನು ಕೇಳಿದ್ರಿ. ಇನ್ನು ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ಹಳಿಯಾಳದಲ್ಲಿ ಭತ್ತ 2,100 ರೂಪಾಯಿಂದ 2,250 ರೂಪಾಯಿಗಳು, ಗೊಂಜಾಳ 2,150 ರೂಪಾಯಿಂದ 2,350 ರೂಪಾಯಿಗಳು. ಇನ್ನು ಹುಬ್ಬಳ್ಳಿಯಲ್ಲಿ ಕಡ್ಲಿ 3,370 ರೂಪಾಯಿಂದ 6,766 ರೂಪಾಯಿಗಳು, ಉದ್ದು 2,001 ರೂಪಾಯಿಂದ 6,251 ರೂಪಾಯಿಗಳು, ಹವೀಜ 5,516 ರೂಪಾಯಿಂದ 5,616 ರೂಪಾಯಿಗಳು, ಒಣಮೆಣಸಿನಕಾಯಿ 1,000 ರೂಪಾಯಿಂದ 30,110 ರೂಪಾಯಿಗಳು.